ಬಿಸಿಲೆ ಎಲೆ ತಂದೆಲರೆ ಇಂಥ ಜೋಡಿ ನಾ ಎಲ್ಲರ ಕಂಡಿರ ಎಲೆ ನೀರಿನಲ್ಲಿ ಎಲೆ ಹಸಿರಸಿರೆ ಇಂಥ ಜೋಡಿ ನಾ ಎಂದಾರ ಕಂಡಿರ ಚರವೇ ಸುಖಿ ಸಂಕುಲವೇ ಇಂಥ ಹಿಂಗಾರಿನ ಮುಂಗಾರಿನ ಮಿಲನ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ ಎದೆಯಲ್ಲಿ ಆದರ ತುಂಬಿರುವ ಸಾಗರ ನನ್ನ ದೊರೆಯ ಹೃದಯ ನಿವಾಸಿನ ಅರೆರೆ ನುಡಿದೆ ಕವನ ನುಡಿಸೋ ಕವಿಗೆ ನಮನ ಮಹಾಮೇಧಗಳೇ ಅಸ್ತು ದೈವಗಳೇ ಇಂಥ ಅಂತರ್ಯದ ಸೌಂದರ್ಯದ ಸೊಬಗು ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿ ನಾ ಎಲ್ಲರ ಕಂಡಿರ ತನ್ನ ನನ್ನ ತಾನನ್ನ ನಂದ ನನ್ನ ನಾನನ್ನ ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ ಸುರಿಸೆ ಸವಿದೆ ಸತಿಯೇ ನೀ ಸವಿ ನಿಮ್ಮ ತುಟಿ ತೋರಿಸಿ ನನ್ನ ತುಟಿ ಸೇರಿಸಿ ನೀವು ಸವಿದ ಸವಿಗೂ ಇದು ಸವಿ ಅರೆರೆ ನುಡಿದೆ ಪ್ರಾಸ ಕವಿಯ ಜೊತೆಗೆ ವಾಸ ಚುಕ್ಕಿ ತಾರೆಗಳೇ ಸುಗ್ಗಿ ಮೇಳಗಳೇ ಇಂಥ ಸಂಸಾರದ ಸವಿಯೂಟದ ಸವಿಯ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲ್ಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ ನೀರಿನಲ್ಲಿ ಎಲೆ ಹಸಿರು ಹಸಿರೆ ಇಂಥ ಜೋಡಿನ ಎಂದರ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ